ಯಾಕೆ ಕಳೆ ತೆಗ್ದಿಲ್ಲ ಅಂತಂದ್ರೆ ಅಯ್ಯೋ ಕೂಲಿ ಆಳು ಸಿಕ್ಕಿಲ್ಲ, ಆಮೇಲೆ ಸಮಯಕ್ಕೆ ಸರಿಯಾಗಿ ಸಿಗ್ತಾ ಇಲ್ಲ. ಅದು ಇನ್ನೂ ದೊಡ್ಡ ತಲೆಬಿಸಿ. ಯಾಕಂತಂದ್ರೆ ನೋಡಿ, ಯಾವ್ದು ಬೇಕಾದ್ರೆ ಕಾಯ್ತದೆ, ಕೃಷಿ ಚಟುವಟಿಕೆಗಳು ಯಾರಿಗೂ ಕಾಯೋದಿಲ್ಲ. ಯಾಕಪ್ಪ, ಇದು ಹವಾಮಾನ ಆಧಾರಿತ. ಯಾವಾಗ ಬಿತ್ತಬೇಕು ಆಗಲೇ ಬಿತ್ತಬೇಕು, ಯಾವಾಗ ಎಡೆಕುಂಟೆ ಹೊಡಿಬೇಕು ಆಗಲೇ ಎಡೆಕುಂಟೆ ಹೊಡಿಬೇಕು, ಯಾವಾಗ ಕಳೆ ತೆಗಿಬೇಕು ಆಗಲೇ ಕಳೆ ತೆಗಿಬೇಕು, ಯಾವಾಗ ಕೊಯ್ಬೇಕು ಆಗಲೇ ಕೊಯ್ಬೇಕು. ಸ್ವಲ್ಪ ಈಗ ಏನು ಭತ್ತ ನೀವು ಹಾರ್ವೆಸ್ಟ್ ಮಾಡಿರ್ತೀರ, ಹಾರ್ವೆಸ್ಟ್ ಮಾಡಿ ತಕ್ಷಣ ನೀವು ಏನೋ ಅದನ್ನು ನೀವು ಒಳಗೆ ಹಾಕೋಬೇಕು ಅದನ್ನು. ಹೌದು, ಇಲ್ಲ ದೊಡ್ಡ ಒಂದು ದೊಡ್ಡ ಇಬ್ಬನಿ ಬಿದ್ದರೆ ಸಾಕು, ಹಾಳಾಗೋಗ್ಬಿಡ್ತೈತೆ. ಅದು ಒಂದು ಎರಡು ದಿನ ತಂಪೇರಿಬಿಟ್ರೆ ಅದು ಹೇಳೋದಿಲ್ಲ. ಅದಕ್ಕೋಸ್ಕರ ಹಂಗಾಗಿ ರೈತರಿಗೆ ಇವು ಸೂಕ್ಷ್ಮ ಅವ್ರಿಗೆ ಗೊತ್ತಿರುತ್ತೆ, ನಾವು ಒಳಗೆ ಹಾಕೋಬೇಕು ಆ ಸಮಯಕ್ಕೆ ಇಲ್ಲಾಂದ್ರೆ ಏನು ಅವ್ರದ್ದು ವ್ಯವಸ್ಥೆ ಆಗಬೇಕು. ನಮ್ಮಲ್ಲಿ ಕೃಷಿ ಕಾರ್ಮಿಕರು ಅಥವಾ ಕೂಲಿ ಆಳುಗಳ ಮೇಲೆ ಅವಲಂಬಿತ ತುಂಬ ಆಗಿರೋದ್ರಿಂದ ಏನಾಗಿತ್ತು, ನಮಗೆ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಲಾಗದೆ ರೈತರು ಹಲವಾರು ರೀತಿಯಲ್ಲಿ ನಷ್ಟವನ್ನು ಅನುಭವಿಸ್ತಾರೆ, ಲಾಸ್ ಆಗ್ತದೆ ಅವರಿಗೆ, ತುಂಬ ನಷ್ಟ ಆಗ್ತಾ ಇದೆ. ಅದನ್ನು ಏನಾಗಿದೆ, ಕೃಷಿ ಅಂತಂದರೆ ಮನೆಯಲ್ಲಿ ಮಂದಿ ಎಲ್ಲ ಸಹಾಯ ಅನ್ನಂಗೆ ಹಂಗಾಗ್ಬಿಟ್ಟಿದೆ. ಇವತ್ತು ಒಂದು ಕರೆಯನ್ನು ತೆಗೆದುಕೊಳ್ಳೋಣ, ಮಾತಾಡಿ. ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಸರ್, ಎಲ್ಲಿಂದ? ಹೆಸರು ಹೇಳಿ, ಕೇಳ್ತಾ ಇಲ್ಲ ನಮಗೆ, ಸ್ವಲ್ಪ ದೊಡ್ಡದಾಗಿ ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ, ನಮಸ್ಕಾರ ಹೇಳಿ. ಮೈಸೂರಿಂದ ಕೇಳಿ, ಪ್ರಶ್ನೆ ಕೇಳಿ. ಶ್ರೀನರಸೀಪುರ ತಾಲೂಕು ಸೊಸೆಯಿಂದ ಮಾದೇಶ್ವರಪ್ಪ ಮಾಡುವ ನಮಸ್ಕಾರಗಳು ಗುರುಗಳೇ. ಹಾ ಮಾದೇಶ್ವರಪ್ಪ ಹೇಳ್ರಿ. ಕೃಷಿ ಯಂತ್ರ ಯಾತ್ರೀಕರಣ ಆಗ್ರಹವಾಗಿದೆ, ನಾನು ವ್ಯವಸಾಯ ಮಾಡಕ್ ಆಯ್ತಿಲ್ಲ ಗುರುಗಳೇ. ಹೌದು, ಕೃಷಿ ಇವತ್ತು ನಾವೇನು ಆಹಾರ ತಿಂತಾ ಇದೀವಿ ಅಂತಂದ್ರೆ ಇವತ್ತು ಕೃಷಿ ಯಾಂತ್ರೀಕರಣದಿಂದಲೇ. ನಾನು ವ್ಯವಸಾಯ ಮಾಡಕ್ ಆಯ್ತಿಲ್ಲ, ಆದ್ರೆ ಇದಕ್ಕೆ ಆದ್ಯತೆ ಕೊಟ್ಟಂತ ಕೃಷಿ ಇಲಾಖೆಗೆ ನಾನು ತುಂಬಾ ಅಭಿನಂದನೆ ಸಲ್ಲಿಸ್ತೇನೆ ಗುರುಗಳೇ. ಏ, ನಿಮಗೆ ಅಭಿನಂದನೆ ಸಲ್ಲಿಸ್ತೀವಿ, ಯಾಕಪ್ಪಂದ್ರೆ ಆ ಕೃಷಿ ಯಂತ್ರ ಉಳಿಸ್ಕೊಂಡು ನೀವು ಬೆಳೆದ್ರಿ, ಬೆಳೆದಕ್ಕೆ ನಮಗೆ ಆಹಾರ ಸಿಕ್ತು, ಅದಕ್ಕೆ ನಾವು ನಿಮಗೆ ಅಭಿನಂದನೆ ಸಲ್ಲಿಸಬೇಕಾಗಿದೆ. ನಂದೊಂದು ಮನವಿ ಗುರುಗಳೇ. ಹೇಳಿ ಗುರುಗಳೇ. ಕೃಷಿ ಯಂತ್ರದಾರಲ್ಲಿ ಈಗ GST ಕಮ್ಮಿ ಆಗಿರೋದ್ರಿಂದ ಬಾಡಿಗೆ ಕಮ್ಮಿ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಗುರುಗಳೇ. ಇಲ್ಲ, ಅದೇನಾಗಿದೆ, ಕೃಷಿ ಉಪಕರಣಗಳಿಗೆ GST 12% ಇದ್ದಿದ್ದ 5% ಮಾತ್ರ ಕಡಿಮೆ, 7% ಮಾತ್ರ ಕಡಿಮೆ ಆಗ್ತದೆ ಅಷ್ಟೇನೆ. ಅದು ಅದಕ್ಕೆ ಕೃಷಿ ಯಂತ್ರದಾರಿನಲ್ಲಿ ನೀವು ಅದು ಅಲ್ಲಿ ಒಂದ್ಸರಿ ನಾವು ಸಹಾಯಧನ ಕೊಟ್ಟಾದ್ಮೇಲೆ ಯಾವುದೇ ಅದಕ್ಕೆ ಮುಖ್ಯವಾಗಿ ಬರ್ತಕ್ಕಂಥದ್ದು ಡೀಸೆಲ್ಲು, ಪೆಟ್ರೋಲು, ಅಲ್ಲಿರ್ತಕ್ಕಂಥ ಸಂಬಳ, ಟ್ರಾನ್ಸ್ಪೋರ್ಟೇಷನ್, ಸಾಗಾಣಿಕೆ ವೆಚ್ಚ, ಅದಕ್ಕೆ ಯಾವುದಕ್ಕೂ ಸಹಿತ ನಾವು GST ಕಡಿಮೆ ಆಗಿಲ್ಲ. ಕಡಿಮೆ ಆಗಿರೋದು ಯಾವುದು, ನೀವು ಖರೀದಿ ಮಾಡಲಿಕ್ಕೆ ಮಾತ್ರ. ಆಯ್ತಾ, ಕಮ್ಮಿ ಮಾಡೋದಲ್ಲ ಗುರುಗಳೇ. ಯಾವುದು GST ಕಡಿಮೆ ಮಾಡೋದು ಕೃಷಿ ಯಂತ್ರೋಪಕರಣಗಳಿಗೆ ಮಾತ್ರ, ಒಂದ್ಸರಿ ಖರೀದಿ ಮಾಡೋ, ಈಗಾಗಲೇ ಖರೀದಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದು ಪೆಟ್ರೋಲು ಡೀಸೆಲ್ಗೇನು GST ಕಡಿಮೆ ಆಗಿಲ್ಲ. ಆಯ್ತಾ, ಅದಕ್ಕೆ ಮುಖ್ಯವಾಗಿ ಖರ್ಚು ಬರೋದು ಪೆಟ್ರೋಲು ಡೀಸೆಲ್ಲು ಮತ್ತೆ ಸಂಬಳ ಸಾರಿಗೆ. ನಿಮ್ಗೆ ಒಳ್ಳೇದಾಗ್ಲಿ, ಮುಂದಿನ ಕರೆಯನ್ನು ನೋಡೋಣ. ಹಲೋ, ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮ, ಕೃಷಿ ಯಾಂತ್ರೀಕರಣ ಇದು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಇರುತ್ತೆ. ಹೇಳಿ ಸರ್, ಹೆಸರೇಳಿ, ಎಲ್ಲಿಂದ? ಹಲೋ ಸರ್, ನಮಸ್ಕಾರ. ನಮಸ್ತೆ. ಯೋಗೇಂದ್ರ ಪ್ರಸಾದ್ ಎಲ್ ಕಾರ್ಯಕ್ರಮ ನಂಜನಗೂಡು ತಾಲೂಕಿನಿಂದ. ಕೇಳಿ ಯೋಗೇಂದ್ರ ಪ್ರಸಾದ್ ಅವರೇ. ಸರ್, ಇವಾಗ ನಾವು ಟೆಲ್ಲರ್ ಹಾಕ್ಬೇಕು ಅಂತ ಇದ್ವಿ ಅರ್ಜಿನ, ಅದು ಯಾವಾಗಲೇ ಹಾಕ್ಬೋದು ಸರ್? ಇದು ಹೇಳ್ತಾರೆ ಟಿಲ್ಲರ್ ಅರ್ಜಿ ನೀವು ಯಾವಾಗ ಬೇಕಾದ್ರೂ ಹಾಕ್ಬೋದು, ಯಾವಾಗ ಬೇಕಾದ್ರೂ ಹಾಕ್ಬೋದು. ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಾಗಲಿ ಅಥವಾ ನೀವು ಸಹಾಯ ಕೃಷಿ ನಿರ್ದೇಶಕ ಕಚೇರಿಗೆ ಹೋಗಿ ಯಾವಾಗ ಬೇಕಾದ್ರೂ ಹಾಕ್ಬೋದು. ಆದರೆ ನಿಮ್ಮ ಆಯ್ಕೆ ಅನುದಾನದ ಲಭ್ಯತೆ ಆಧಾರದ ಮೇಲೆ ಆಗ್ತದೆ. ಆಯ್ತಲ್ಲ, ಎಸ್, ಯಾವಾಗ ಬೇಕಾದ್ರೂ ಹಾಕ್ಬೋದು. ಮತ್ತೇನು ಪ್ರಶ್ನೆ ಇದೆ? ನಿಮ್ಮ ಹೋಬಳಿ ಮಟ್ಟದಲ್ಲಿ ನಮ್ಮ ರೈತ ಸಂಪರ್ಕ ಕೇಂದ್ರ ಇರ್ತದೆ, ಅಲ್ಲಾದರೂ ಹಾಕ್ಬೋದು. ನೀವು ಹೋಬಳಿ ರೈತ ಸಂಪರ್ಕ, ಹೆಸರೇ ರೈತ ಸಂಪರ್ಕ ಕೇಂದ್ರ ಅಂತ, ರೈತರು ಸಂಪರ್ಕಿಸುವ ಕೇಂದ್ರ, ರೈತ ಸಂಪರ್ಕ ಕೇಂದ್ರ ಇರ್ತದೆ. ಇಲ್ಲ, ನೀವು ಸಹಾಯ ಕೃಷಿ ನಿರ್ದೇಶಕರ ಕಚೇರಿ ತಾಲೂಕು ಮಟ್ಟದಲ್ಲಿ ಇರ್ತದೆ, ಅಲ್ಲೋಗಿ ನೀವು ಸಂಪರ್ಕ ಮಾಡ್ಬೋದು. ಆಯ್ತಲ್ಲ, ಬಾಡಿಗೆ ಕೊಡ್ತಾರಲ್ಲ ಅದು, ಅದು ಕೃಷಿ ಯಂತ್ರದಾರೆ. ಕೃಷಿ ಯಂತ್ರದಾರೆ ನೀವು ಅಲ್ಲೆಲ್ಲ ಹೋಬಳಿ ಮಟ್ಟದಲ್ಲಿ ಒಂದೊಂದು ಇದಾವೆ, ಇನ್ನೊಂದು ಅದಾದ್ಮೇಲೆ ನಾವು ಈಗ ಹೈಟೆಕ್ ಹಾರ್ವೆಸ್ಟ್ ಹಬ್ ಅಂತ ಮಾಡಿದ್ದೀವಿ, ಅವ್ರನ್ನು ಬೇಕಾದ್ರೆ ಹೋಗಿ ಕೇಳ್ಬೋದು. ಅಲ್ಲಿರ್ತಕ್ಕಂಥ ಯಂತ್ರೋಪಕರಣಗಳನ್ನು ಅವರು ಬಾಡಿಗೆ ಆಧಾರದಲ್ಲಿ ಕೊಡ್ತಾರೆ. ಓಕೆ, ಆಯ್ತು, ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ, ಕೃಷಿ ಯಾಂತ್ರೀಕರಣ ಇದು ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಕೇಳಿ ಸರ್, ಹೆಸರೇಳಿ, ಎಲ್ಲಿಂದ? ಸರ್ ನಮಸ್ತೆ. ನಮಸ್ತೆ ಸರ್, ನಾವು ಕೊಪ್ಪಳದಿಂದ ಸರ್ ಮಾತಾಡ್ತಿರೋದು. ಕೊಪ್ಪಳ ಯಾವೂರು, ಹೆಸರೇಳಿ? ಸರ್, ಕೊಪ್ಪಳ ಹತ್ರ ಕಾತ್ರಿಕಿ ಗುಡ್ಲನೂರ್ ಅಂತ ಹೇಳಿ, ನಮ್ದು ಕೊಪ್ಪಳ ತಾಲೂಕು ಅಳವಂಡಿ ಹೋಬಳಿ. ಹೇಳಿ. ಸರ್ ಏನಿಲ್ಲ ಸರ್, ಈಗ ನಮ್ಮ ಅಗ್ರಿಕಲ್ಚರ್ ಬೇರೆ ದೇಶದ ಅಗ್ರಿಕಲ್ಚರ್ಗೆ ಡಿಪೆಂಡ್ ಮಾಡಿದ್ರೆ ನಾವು ತುಂಬಾ ಹಿಂದೆ ಇದೀವಿ ಸರ್. ಇನ್ನು ಕೃಷಿ ಯಂತ್ರ ಧಾರಣೆ ಬಂದ್ಮೇಲೆ ಆಮೇಲೆ ತುಂತುರು ನೀರಾವರಿ, ಹನಿ ನೀರಾವರಿ, ಬೇರೆ ಬೇರೆ ಪದ್ಧತಿ ಅಳವಡಿಸಿಕೊಂಡ್ಮೇಲೆ ನಾವು ಇಸ್ರೇಲ್ ಮಾದರಿಯಲ್ಲಿ ಹೋಗ್ತಿದೀವಿ ಸರ್. ನಿಜ ಒಪ್ಕೊಂತಿದೀನಿ ಸರ್. ಸರ್ಕಾರಕ್ಕೆ ನಿಮ್ಮ ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಒಂದು ಮನವಿ ಏನಂದ್ರೆ ಸರ್, ಇನ್ನು ಮುಂದಾದ ಯೋಜನೆಗಳನ್ನು ನಮ್ಗೆ ರೈತರಿಗೆ ಅಳವಡಿಸಿ ಇನ್ನು ಹೆಚ್ಚು ಉತ್ಪಾದನೆ ಮಾಡಕ್ಕೆ ಕೃಷಿ ಯಂತ್ರ ಧಾರಣೆಯಿಂದ ಬೇರೆ ಬೇರೆ ಉಪಕರಣಗಳನ್ನ ನೀವು ಅವರಿಗೆ ಸರ್ಕಾರಕ್ಕೆ ತೋರಿಸಿಕೊಟ್ರೆ, ಬೇರೆ ಬೇರೆ ಉಪಕರಣಗಳನ್ನ ತರಿಸಿದ್ರೆ ಇನ್ನು ರೈತರಿಗೆ ಅನುಕೂಲ ಆಗ್ಬೋದಲ್ಲ ಅನ್ನೋದೊಂದು ನಮ್ದೊಂದು ರಿಕ್ವೆಸ್ಟ್ ಸರ್. ನಾವೇನ್ ಮಾಡಿದೀವಿ ಈಗ, ನಾವು ರೈತ ಸ್ನೇಹಿ ಅಥವಾ ಹೊಸದಾಗಿ ಆವಿಷ್ಕಾರವಾಗಿರ್ತಕ್ಕಂಥ ಸಂಶೋಧನೆ ಆಗಿರ್ತಕ್ಕಂಥ ಎಲ್ಲ ಉಪಕರಣಗಳನ್ನು ಸಹಿತ ನಮ್ಮ ಸಹಾಯದಂದಡಿ ಕೃಷಿ ಇಲಾಖೆಗೆ ಸೇರ್ಪಡೆಗೊಳಿಸ್ತಾ ಇದ್ದೀವಿ. ನಾವು ಮಾರುಕಟ್ಟೆಯಲ್ಲಿ ಪ್ರಚಲಿತವರು ಒಳ್ಳೆಯದು ನಮ್ಮಲ್ಲಿ ಇರಬೇಕು ಅಂತ ಮಾಡ್ತಿದ್ದೇವೆ. ನೀವು ಸಹಿತ ಲೆಟರ್ ಬರ್ಕೋಬೋದು ಸರ್, ಇಂಥದ್ದೆಲ್ಲ ಒಂದು ವಿಷಯ, ಒಂದು ಕೃಷಿ ಅಂತ ನೋಡಿದ್ದೀನಿ, ಅದು ಭಾಳ ಚೆನ್ನಾಗೈತೆ, ಕೃಷಿ ಇಲಾಖೆಯಲ್ಲಿ ಕೊಡ್ತಾ ಇಲ್ಲ, ಅದನ್ನು ಸೇರಿಸಿ ಅಂತಂದ್ರೆ ಅದನ್ನು ಸಹಿತ ಸೇರಿಸ್ಕೊಳ್ಳೋಕ್ಕೆ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ. ಅಷ್ಟೊಂದು ನಾವು ಅದನ್ನು ರೈತರ ಸ್ನೇಹಿಯನ್ನಾಗಿ ಮಾಡಿಬಿಟ್ಟಿದ್ದೀವಿ. ಸರಿ ಸರ್, ಆಗಿ ಸರ್. ನಮ್ಮ ಕಡೆಯಿಂದ ಸರ್ಕಾರಕ್ಕೆ ನಿಮಗೆ ಒಂದೇ ಮನವಿ ಸರ್, ಸರ್ಕಾರದಿಂದ ಬರ್ತಕ್ಕಂಥ ಸಬ್ಸಿಡಿ ಪಂಪ್ಸ್, ಇದೇನು ಪವರ್ ಸ್ಪ್ರೇಯರ್ಗಳು, ಬೇರೆ ಬೇರೆ ಉಪಕರಣಗಳು ಏನಿದಾವಲ್ಲ ಸರ್, ಇನ್ನು ಹೆಚ್ಚಿನ ಮಟ್ಟದಲ್ಲಿ ಇನ್ನು ಗುಣಮಟ್ಟದ ಕ್ವಾಲಿಟಿಗಳಿರ್ತಕ್ಕಂಥ ಕಂಪನಿಗಳಿಗೆ ಒಂದ್ ಸ್ವಲ್ಪ ಕೊಡೋದ್ರಿಂದ ರೈತರಿಗೆ ಇನ್ನೂ ಅನುಕೂಲ ಆಗ್ತದೆ ಸರ್. ನಿಮ್ ಕಡೆಯಿಂದ ಬಹಳ ರಿಕ್ವೆಸ್ಟ್ ಮಾಡ್ತಾರೆ, ಯೋಜನೆ ಮಾಡ್ತಾ ಇದ್ದಾರೆ, ಪ್ರತಿ ವರ್ಷನು ಹೊಸ ಹೊಸ ನಿಮ್ಗೆ ಬೆಳೆಗೆ ಯಾವ್ಯಾವ ಬೆಳೆಗೆ ಏನೇನ್ ಬೆಳೆ ಬೇಕು ಮತ್ತೆ ಯಾವ್ಯಾವ ಬೆಳೆಗೆ ಯಾವ್ಯಾವ ಹಂತದಲ್ಲಿ ಯಾವ್ದಾವ್ದು ಬೇಕು ಅದು ಸಹಿತ ಅವ್ರು ಕೊಡ್ತಾ ಇದೀವಿ. ನಿಮ್ದು ಯಾವ್ದು ಒಳ್ಳೇದಂತ ಹೇಳಿ ಅದು ಸೇರಿಸ್ತೀವಿ. ಆಯ್ತಾ, ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ, ಕೃಷಿ ಯಾಂತ್ರೀಕರಣ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಹೇಳಿ ಸರ್. ಹೆಸರೇಳಿ, ಎಲ್ಲಿಂದ? ಹಲೋ, ಹಾ ಕೇಳ್ತಾ ಇದೆ, ಹೆಸರೇಳಿ, ಎಲ್ಲಿಂದ? ಗೌಡ್ರಿಗೆ, ನಮ್ಮ ಸಾಹೇಬರಿಗೆ, ನಮ್ಮ ರೈತರ ಕರ್ನಾಟಕ ರಾಜ್ಯ ರೈತರ ಪರವಾಗಿ ಧನ್ಯವಾದಗಳು. ತಮಗೂ ಕೂಡ ಧನ್ಯವಾದಗಳು. ಪ್ರಶ್ನೆ ಕೇಳಿ. ನಾನು ಈಗ ಚಾಪ್ ಕೊಟ್ಟಿಗೆ, ನನ್ನ ಹೆಸರು ಕಲ್ಲಪ್ಪ ಬಸಪತ್ತ ಅವರ. ನೀವು ವಿಜಯಪುರದಿಂದ? ಹಾ, ವಿಜಯಪುರದಿಂದ. ನಾನು ಹೋಬಳಿ ಚಿಕ್ಕೋಟ. ಆಯ್ತು ಆಯ್ತು, ಕೇಳಿ ಪ್ರಶ್ನೆ ಕೇಳಿ. ಈಗ ನಾವು ಚಾಪ್ ಕೊಟ್ಟಿಗೆ ಅರ್ಜಿ ಹಾಕಿದ್ದೇವೆ. ಹೌದು, ಚಾಪ್ ಕೊಟ್ಟಿಗೆ ಅರ್ಜಿ ಹಾಕಿ ಒಂದು ವರ್ಷ ಮೇಲ್ಗಡೆ ಆಗಿ ಹೋಯ್ತು. ಹೌದು, ಮತ್ತೆ ಇನ್ನೊಂದ್ರಿ, ನಮ್ಮ ಕೃಷಿ ಸಾಹೇಬರು ನಮ್ಮ ಜಿಲ್ಲಾದು ಬಹಳ ಅನುಕೂಲ ಮಾಡಿಕೊಟ್ಟಾರ ನಿಮಗೆ. ನಮ್ಗೇನ್ ತೊಂದ್ರೆ ಕೊಟ್ಟಿಲ್ಲ, ಅದು ಅನುದಾನ ಮ್ಯಾಗ ನಾವು ಚಾಪ್ ಕಟ್ಟ ಕುಟ್ಟೋ ಅಂದಾರ್ರಿ, ಅದು ನಮ್ಗೆ ದಯವಿಟ್ಟು ನಮ್ಗೆ ಹೇಳ್ಬೇಕು. ಕೊಟ್ಟಿಲ್ಲ ನಮ್ಗೇನಿಲ್ಲ, ನಮ್ಗೆ ನಾವು ಜಸ್ಟ್ ನೀವು ಅಪ್ಲಿಕೇಶನ್ ಅರ್ಜಿ ಹಾಕಿರೋದನ್ನ ನಾವು ಅದನ್ನ ಆನ್ಲೈನ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ನಮ್ಮ ಅನುದಾನ ಲಭ್ಯತೆ ಆಧಾರದ ಮೇಲೆ, ಜ್ಯೇಷ್ಠತೆ ಆಧಾರದ ಮೇಲೆ ನಿಮ್ದು ಸೆಲೆಕ್ಷನ್ ಆಗ್ತಾ ಇರುತ್ತೆ ಆನ್ಲೈನ್ ಅಲ್ಲಿ. ಆಗ್ತಾನೆ ಇರ್ತದೆ. ನಮ್ಮಲ್ಲಿ ಅನುದಾನ ಎಷ್ಟು ಕೊಟ್ಟಿರ್ತಾರೋ ಅಲ್ಲಿವರೆಗೂ ಮಾತ್ರ ನಿಂತು ಬಿಡುತ್ತೆ. ಈಗ ಯಾವುದೋ ಒಂದು ತಾಲೂಕು, ನಿಮ್ಮ ತಿಕೋಟ ತಾಲೂಕಿಗೆ 10 ಲಕ್ಷ ಕೊಟ್ಟಿದ್ರು, 10 ಲಕ್ಷಕ್ಕೆ ಯಾರು ಮೊದಲು ಹಾಕಿರ್ತ ಅಪ್ಲಿಕೇಶನ್ ಕ್ಲಿಯರ್ ಆಗ್ತಾ ಹೋಗ್ಬಿಡ್ತದೆ. ಅದು ಅಂದ್ರೆ 10 ಲಕ್ಷ ಅಪ್ಲಿಕೇಶನ್ ಇನ್ನೂ ಇದೆ ಆನ್ಲೈನ್. ಅದಕ್ಕೆ ಸರ್ಕಾರದಿಂದ ಆಗಲೇ ನಾವು ಸರ್ಕಾರಕ್ಕೆ ಬರ್ಕೊಂಡಿದ್ದೀವಿ, ಸ್ವಲ್ಪ ಇನ್ನು ಸ್ವಲ್ಪ ಹೆಚ್ಚಿನ ಅನುದಾನ ಪಡಿ ಅಂತ ಕೊಡಿ ಅಂತ ತುಂಬ ಇತ್ತೀಚೆಗೆ ತುಂಬ ಬೇಡಿಕೆ ಬರ್ತಾ ಇದ್ದಾವೆ. ಅದು ಕೊಟ್ಟ ಮೇಲೆ ನಾವೆಲ್ಲವನ್ನೂ ಸುಧಾರಿಸ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಸೊ ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡಕ್ಕೂ ಬರ್ಕೊಂಡಿದ್ದೀವಿ. ಅವ್ರಿಗೆ ಹೆದರು ಅವಶ್ಯಕತೆ ಇಲ್ಲರಿ, ಸ್ವಲ್ಪ ಕಾಯಿರಿ, ನಿಮ್ಗೆ ಕಾಯ್ಬೇಕು. ಕಾಯ್ಬೇಕು. ಹಲೋ, ಯಾಕಂದ್ರೆ ಚಾಫ್ ಕೊಟ್ರು, ಚಾಫ್ ಕೊಟ್ರು ಬಹಳ ತುಂಬಾ ಬೇಡಿಕೆ ಬರ್ತಾ ಇದೆ. ತುಂಬಾ ಬೇಡಿಕೆ ಬರ್ತಾ ಇದೆ ರಾಜ್ಯಾದ್ಯಂತ. ರಾಜ್ಯಾದ್ಯಂತ ನಮ್ಮ ಜಿಲ್ಲೆಯಲ್ಲಿ ಬಹಳ ಭಾರಿ ಕೆಲಸ ಮಾಡಿ ನಮ್ಗೆ ತೃಪ್ತಿ ಬಂದಿದೆ. ಓಕೆ ಓಕೆ, ವಂದನೆಗಳು ತಮಗೆ, ವಂದನೆಗಳು. ನೀವು ಅಟ್ಲೀಸ್ಟ್ ಒಂದು ಮಾಡ್ತಾ ಇದ್ರಂತ ನೀವು ಅಭಿನಂದಿಸ್ತಾ ಇದ್ದೀರಲ್ಲ ಕೃಷಿ ಇಲಾಖೆಗೆ, ನಿಮಗೆ ತುಂಬಾ ಹೃದಯದ ಅಭಿನಂದನೆಗಳು. ನಮಸ್ಕಾರ, ನಮಸ್ಕಾರ. ಮುಂದಿನ ಕರೆ ನೋಡೋಣ. ಹಲೋ ಕೃಷಿ ರಂಗ, ಕೃಷಿ ಯಾಂತ್ರೀಕರಣ ವಿಭಾಗ. ಹಲೋ, ಹಾ ಹೇಳಿ ಸರ್. ವಿಜಯಪುರದ ಬಾಬುರಾವ್ ಕುಲಕರ್ಣಿ ಅಂತ. ಹೇಳಿ ಸರ್. ಹೇಳಿ ಕುಲಕರ್ಣಿ. ಈಗ ನಾವು ಕೃಷಿ ಪರಿಕರಗಳನ್ನ ಖರೀದಿಸುವಾಗ ಆ ಸಬ್ಸಿಡಿ ಮೊದಲಾದ ಸೌಲಭ್ಯಗಳು ಜನರಲ್ ಕ್ಯಾಟಗರಿ ಅವರಿಗೆ ಬೇರೆ ಮತ್ತು SC ST ಅವರಿಗೆ ಬೇರೆ ಇರುತ್ತೆ, ಹೇಗೆ ಹೇಳ್ತಾರೆ? ಈಗ ಕೃಷಿ ಪರಿಕರಗಳು ಅಂತ ಹೇಳ್ತೀನಿ ನಾನು, ಇವತ್ತು ಕೃಷಿ ಯಂತ್ರೋಪಕರಣಗಳು ಮತ್ತು ಕೃಷಿ ಸಂಸ್ಕರಣಾ ಘಟಕಗಳು ಅಂತ ಹೇಳ್ತಾ ಇದ್ದೇವೆ. ಅಲ್ಲಿ ಸಾಮಾನ್ಯ ವರ್ಗದ ರೈತರಿಗೆ 50%, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವಂಗಡದ ರೈತರಿಗೆ 90% ಸಹಾಯಧನ ಕೊಡ್ತೀವಿ. ಗರಿಷ್ಠ ಒಬ್ಬ ರೈತರಿಗೆ 1 ವರ್ಷಕ್ಕೆ ಗರಿಷ್ಠ 1 ಲಕ್ಷ ಮಾತ್ರ ಸೀಮಿತವಾಗಿರ್ತದೆ. 1 ಲಕ್ಷ ಗರಿಷ್ಠ.

ಆಯ್ತಾ, ಇಷ್ಟೇ ದಿನದಲ್ಲಿ ಬರುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ಕೃಷಿ ಯಾಂತ್ರೀಕರಣ ವಿಭಾಗ, ಇದು ಇವತ್ತಿನ ನೇರ ಪ್ರಸಾರ ವಿಷಯ. ಹೆಸರೇಳಿ ಸರ್, ಎಲ್ಲಿಂದ? ಸರ್ ನಮಸ್ಕಾರ. ನಮಸ್ತೆ ಸರ್, ನಾವು ಗುಂಡ್ಲಪೇಟೆ ತಾಲೂಕು ಶಾನಂದ್ರಲ್ಲಿ. ಪ್ರಶ್ನೆಗಳಿ ಸರ್. ಈಗ ಕೃಷಿ ಉಪಕರಣಗಳನ್ನ ತಮ್ಮ ಇಲಾಖೆಯಿಂದ ಒದಗಿಸ್ಕೊಡ್ತೀರಾ? ಹೌದು. ಒಂದ ಉಪಕರಣನ ಪಡೆದಾಗ ಒಬ್ಬ ವ್ಯಕ್ತಿಗೆ ಇಂತಿಷ್ಟು ಸಮಯ ಆಗೋ ತನಕ ಅವನಿಗೆ ಇಷ್ಟು ಕೊಡಕ್ಕಿಲ್ಲ ಅಂತ ಏನಾದ್ರು ಇದೆಯಾ ಅಥವಾ? ಹೇಳ್ಬಿಡ್ತೇನೆ. ಒಮ್ಮೆ ಕೃಷಿ ಯಂತ್ರೋಪಕರಣ ಕಡಿದ್ಮೇಲೆ ಅದೇ ಯಂತ್ರೋಪಕರಣ ಮುಂದಿನ 7 ವರ್ಷಗಳವರೆಗೆ ತೆಗೆದುಕೊಳ್ಳಕ್ಕಾಗೋದಿಲ್ಲ. ಬೇರೆ ಹೇಳ್ಬಿಡ್ತೇನೆ. ಈಗ ನೀವು ನೇಗಿಲು, ಈಗ ಯಾವ್ದೊಂದು ಎರಡು ಪಲ್ಟಿ ನೇಗಿಲು ತಗೊಂಡಿದ್ದೀರಿ ನೀವು ಈ ವರ್ಷ, ಉದಾಹರಣೆ ತಗೊಳ್ಳಿ. ಮುಂದಿನ 7 ವರ್ಷ ಅದೇ ನೇಗಿಲು ತಗೊಳ್ಳಿಕ್ ಆಗೋದಿಲ್ಲ. ಆದ್ರೆ ಮುಂದಿನ ವರ್ಷ ನೀವು ರೋಟೋವೇಟರ್ ತಗೋಬಹುದು. ಆಯ್ತಾ? ಮುಂದಿನ ವರ್ಷ ಕಲ್ಟಿವೇಟರ್ ತಗೋಬಹುದು, ಅದ್ರ ಮುಂದಿನ ವರ್ಷ ನೀವು ಡಿಸ್ಕಾರ ತಗೋಬಹುದು, ಅದ್ರ ಮುಂದಿನ ವರ್ಷ ಕುಂಟೆ ತಗೋಬಹುದು. ಅಂದ್ರೆ ಉಪಕರಣಗಳನ್ನ ಚೇಂಜ್ ಮಾಡಬಹುದು. ಅದೇ ಉಪಕರಣ ಬೆಳೆಗೆ ಆರಂಭದಿಂದ ಏನೇನು ಹಂತ ಹಂತವಾಗಿ ಏನೇನು ಉಪಕರಣ ಬೇಕಾಗುತ್ತೋ ಅದೆಲ್ಲ ಕೊಡ್ತಾರೆ. ಬಟ್ ನೀವು ನೇಗಿಲು ತಗೊಂಡಿದ್ದೀನಿ ಸರಿ, ನನಗೆ ಮುಂದಿನ ವರ್ಷ ಮತ್ತೊಂದು ನೇಗಿಲು ಬೇಕಂತ ಕೊಡಲ್ಲ. ಅದನ್ನು 7 ವರ್ಷಗಳವರೆಗೂ ಆ ನೇಗಿಲು ಕೊಡಲ್ಲ, ಬೇರೆ ತಗೋಬಹುದು. ಹೇಳಿ. ಆದ್ರೆ ಮೊದ್ಲು ಸರ್ ಟಾರ್ಪಲ್ನ ಕೊಡ್ತಿದ್ರಲ್ಲ ತಮ್ಮ ಇಲಾಖೆಯಿಂದ ಒದಗಿಸ್ಕೊಡ್ತೀರಿ, ಗುಣಮಟ್ಟದ ಬರ್ತಿದ್ದ, ಈಗ ಬರ್ತಾ ಬರ್ತಾ ಒಂದ್ ಸ್ವಲ್ಪ ಇವತ್ತಿನ ಕಾರ್ಯಕ್ರಮ ಕೃಷಿ ಯಂತ್ರೋಪಕರಣದ ಬಗ್ಗೆ ಮಾತ್ರ ಇದೆ. ಕೊಡ್ತದೆ. ಕೃಷಿ ಯಂತ್ರೋಪಕರಣದ ಬಗ್ಗೆ ಮಾತ್ರ ಸೀಮಿತವಾಗಿರಲಿ ತಮ್ಮ ಪ್ರಶ್ನೆಗಳು ಇವತ್ತು. ಕರೆ ಮಾಡಿದ್ದೆ ಧನ್ಯವಾದಗಳು. ಆಯ್ತು, ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ಕೃಷಿ ಯಾಂತ್ರೀಕರಣ ನೇರ ಪ್ರಸಾರ ಕಾರ್ಯಕ್ರಮ ದೃಶ್ಯ. ಹೆಸರೇಳಿ ಸರ್, ಎಲ್ಲಿಂದ? ಸರ್ ತಿಪ್ಪೂರ್ ತಾಲೂಕ್, ತುಮಕೂರು ಜಿಲ್ಲೆ ತಿಪ್ಪೂರು ತಾಲೂಕ್ ಉಪ್ಪಿನಹಳ್ಳಿ ಅಂತ. ಬಸವರಾಜ್ ಅಂತ ನಮ್ಮ ಹೆಸರು. ಓಕೆ, ಪ್ರಶ್ನೆಗಳಿ ಬಸವರಾಜ್ ಅವರೇ. ಸರ್ ಇದು ಯಾಂತ್ರೀಕರಣಕ್ಕಿಂತ ಸ್ವಲ್ಪ ಇದರಾಗಿ ಕ್ವಶನ್ ಕೇಳ್ತಾ ಇದ್ದೀನಿ. ಅಲ್ಲೇ ಸಂಬಂಧಪಟ್ಟಿದ್ದೆ ಕೇಳಿ ಸರ್. ನಾವು ಕೃಷಿ ಇದರಲ್ಲಿ ಈಗ ಡ್ರಿಪ್ ಇರಿಗೇಷನ್ ಡ್ರಿಪ್ ಅದು ಮಾಡಿಸಲು ಹೋದಾಗ ಈಗ ಇಲ್ಲಿ ಕೊನೆಯಲ್ಲಿ ಇದು ನಿಮ್ದು ಕೇಂದ್ರ ಐತಿ, ಏನೋ ಇದು ಮಣ್ಣು ನೀರು ಪರೀಕ್ಷೆ ಮಾಡೋದು. ಒಬ್ಬ ರೈತ ಅಲ್ಲಿ ಹೋದಾಗ ಒಂದು ನೀರ್ ಟೆಸ್ಟ್ ಗೆ 200 ರೂಪಾಯಿ ಮತ್ತೆ ಮಣ್ಣು ಟೆಸ್ಟ್ ಗೆ 300 ರೂಪಾಯಿ ಫೀಸ್ ತಾಂತಾರೆ. ಅದು ಈಗ ಗೌರ್ಮೆಂಟ್ ಕೇಂದ್ರ ಆಗಿ ರೈತನಿಗೆ ಅನುಕೂಲ ಎಲ್ಲ ಆಯ್ತು ಇಲ್ಲ? ನಮ್ಮ ಕೃಷಿ ಇಲಾಖೆಯಲ್ಲಿ ಮಣ್ಣು ಮತ್ತು ನೀರನ್ನ ಉಚಿತವಾಗಿ ಪರೀಕ್ಷೆ ಮಾಡಿಕೊಡ್ಲಾಗ್ತದೆ. ನೀವು ಯಾವ್ದೋ ಖಾಸಗಿ ಹೋಗಿರ್ಬೇಕು. ನೀವು ಕೊನೆಯಲ್ಲಿ ಸಂಶೋಧನಾ ಕೇಂದ್ರ ಐತಲ್ ಸರ್, ಅದು ಕೊನೆಯಲ್ಲಿ ಸಂಶೋಧನಾ ಕೇಂದ್ರ, ಅದು ಅದು ಕೃಷಿ ವಿಶ್ವವಿದ್ಯಾಲಯ ವ್ಯಾಪ್ತಿ ಅಡಿ ಬರ್ತದೆ. ಅದು ಕೃಷಿ ಇಲಾಖೆ ಅಲ್ಲ. ಅದು ಇವತ್ತಿನ ಪ್ರಶ್ನೆ ನಿಮ್ದು ಕೃಷಿ ಯಾಂತ್ರೀಕರಣಕ್ಕೆ ಮಾತ್ರ ಸೀಮಿತವಾಗಿ, ಆದ್ರೂ ಅಲ್ಲೂ ಕೂಡ ಮಾಡಿಕೊಡ್ತಾರೆ, ಮಾಡಿಕೊಡ್ತಾರೆ. ಆದ್ರೆ ಅವರು ನಿಗದಿತ ಸಮಯಕ್ಕೆ ಹೋದ್ರೆ ಅವರು ಫ್ರೀ ಮಾಡಿಕೊಡ್ತಾರೆ. ನಮ್ಮ ಸಮಯ ಬಿಟ್ಟರೆ ಕೃಷಿ ಇಲಾಖೆಗೆ ಹೋಗಿ, ಕೃಷಿ ಇಲಾಖೆಗೆ ಹೋಗಿ ನೀವು. ಆಯ್ತಾ? ಸದ್ಯಕ್ಕೆ ಇಲ್ಲೇನು ಮಾಡಿಕೊಡಲ್ವಂತಿಪ್ಟೂರಲ್ಲಿ ತಿಪ್ಟಲ್ ಮಾಡ, ಅದು ಜಿಲ್ಲಾ ಮಟ್ಟದಲ್ಲಿ ಒಂದಿರ್ತದೆ. ಜಿಲ್ಲಾ ಮಟ್ಟಕ್ಕೆ ಹೋಗಿ ನೀವು ನಮ್ಮ ಕೃಷಿ ಇಲಾಖೆ ಸಂಪರ್ಕ ಮಾಡಿ ಮಣ್ಣನ್ನು ಕೊಟ್ಟು ಮಣ್ಣು ಪರೀಕ್ಷೆ ಮಾಡಿಕೊಡಿ ಅಂತಂದ್ರೆ ಮಾಡಿಕೊಡ್ತಾರೆ. ಈ ಪ್ರಶ್ನೆ ಇಂದು ಕೇಳಿದ್ದಾರೆ ಬಹಳ ಬಹಳ ಜನ. ಇವತ್ತು ಕೃಷಿ ಯಾಂತ್ರೀಕರಣಕ್ಕೆ ಮಾತ್ರ ಸೀಮಿತವಾಗಿದೆ. ಕರೆಕ್ಟ್ ಇದೆ, ಗೊತ್ತಾಯ್ತು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ಕೃಷಿ ಯಾಂತ್ರೀಕರಣ ಇದು ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಹೆಸರು ಹೇಳಿ ಸರ್, ಎಲ್ಲಿಂದ? ಹಲೋ ಹಲೋ ಹಲೋ ಸರ್, ಕೇಳ್ತಾ ಇದೆ, ಹೇಳಿ ಹೇಳಿ. ಸರ್ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಸರ್. ವಿಶ್ವನಾಥ್ ಸರ್, ಕೇಳಿ ಪ್ರಶ್ನೆ ಇವತ್ತು. ಸರ್ ಕೃಷಿ ಯಾಂತ್ರೀಕರಣ ಬಗ್ಗೆ ಅದ ಸರ್ ಇದು. ಹೌದು ಸರ್, ಅದರ ಮಹತ್ವ ಮತ್ತು ಮೌಲ್ಯ ಏನು ಸರ್, ಅದು ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಸರ್, ರೈತ ಕುಟುಂಬಕ್ಕೆ ಎದುರುಬೇಕು ನೆರವು ಯಾವ್ದು ಅಂತ ಕೇಳ್ತಿದ್ದೀನಿ ಸರ್. ಇವ್ರ ಮಹತ್ವ ಯಾಕೆ ಅಂತ ಕೇಳ್ತೀನಿ. ಈಗ ಕೃಷಿ, ನಾವು ಇದಕ್ಕಿಂತ ಮುಂಚೆ ಒಬ್ರು ಹೇಳಿದ್ರು ಬೇರೆ ದೇಶಗಳಲ್ಲಿ ನಮ್ಮ ಕೃಷಿ ಯಾಂತ್ರೀಕರಣ ತುಂಬಾ ಮುಂದೋಗಿದೆ ಅಂತ. ನಾವು ಕೃಷಿ ಕ್ಷೇತ್ರದಲ್ಲಿ ಇರುವಂತ ಅಶ್ವಶಕ್ತಿ ಮೇಲೆ ನಾವು ನಮ್ಮ ಯಾಂತ್ರೀಕರಣ ಮಟ್ಟವನ್ನು ಅಳತೆ ಮಾಡ್ತಾರೆ. ಅವ್ರ ದೇಶದಲ್ಲಿ ಅದರಲ್ಲಿ 2 kW/h ಅಂತ, ಅಂದ್ರೆ ಎಷ್ಟು ಅಶ್ವಶಕ್ತಿ 1 ಹೆಕ್ಟೇರ್ ಅಂದ್ರೆ 2.5 ಎಕರೆನಲ್ಲಿ ನಿಮ್ಮಲ್ಲಿ ಲಭ್ಯ ಇದೆ ಅಂತ. ನಮ್ದು ಇವತ್ತು ನಮ್ಮ ರಾಜ್ಯದ್ದು ಇವತ್ತು 1.9 9 ಈಗ ಕಳೆದ 3-4 ವರ್ಷದಿಂದ ನಾವು ಕೃಷಿ ಯಂತ್ರೀಕರಣವನ್ನು ಜಾಸ್ತಿ ಮಾಡಿದ್ರಿಂದ, ಚೆನ್ನಾಗಿ ಸಬ್ಸಿಡಿ ಕೊಟ್ಟಿರೋದ್ರಿಂದ, ಯಂತ್ರೋಪಕರಣ ಬಳಕೆ ಟ್ರ್ಯಾಕ್ಟರ್ ಬಳಕೆ ಜಾಸ್ತಿ ಆಗಿರೋದ್ರಿಂದ 2.55 ಹೋಗಿದೆ ಇವತ್ತು, 2.5 ಹೋಗಿದೆ. ಆದರೆ ಬೇರೆ ದೇಶಗಳಲ್ಲಿ ಅದು 10-15-20 ತನಕ ಹೋಗಿದೆ. ಅದರಿಂದ ಅವರು ಕೃಷಿ ಯಂತ್ರೀಕರಣ ಮಟ್ಟವನ್ನು ತುಂಬ ಮುಂದಿದ್ದಾರೆ. ನಾವು ಸಹಿತ ಕೃಷಿ ಯಂತ್ರೀಕರಣ ಮಟ್ಟವನ್ನು ತುಂಬ ಸುಧಾರಿಸಲಿಕ್ಕೆ ಕೃಷಿಯ ಅಶ್ವಶಕ್ತಿ ಅಂದರೆ ಕ್ಷೇತ್ರ ಮಟ್ಟದಲ್ಲಿ ಇರುವಂಥ ಅಶ್ವಶಕ್ತಿ ಅಂದರೆ ಪವರ್ ಎಷ್ಟು ಅವೈಲಬಿಲಿಟಿ ಎಷ್ಟು ನಮಗೆ ಸಿಗಬೇಕು ಅನ್ನೋದನ್ನು ನೋಡಲಿಕ್ಕೆ ಅದನ್ನು ನಾವು ಟ್ರ್ಯಾಕ್ಟರ್ಗಳನ್ನ ವಿವಿಧ ಉಪಕರಣಗಳನ್ನು ನಾವು ಕೊಡ್ತಾ ಇದ್ದೀವಿ. ಹಂತ ಹಂತವಾಗಿ ಅದು ಈಗಾಗಲೇ ಸುಧಾರಣೆ ಕಂಡಿದೆ, ಸುಧಾರಣೆ ಬಹಳ ಸುಧಾರಣೆ ಕಂಡಿದೆ. ಹೇಳ್ತಲ್ಲ 1.9 ಅಶ್ವಶಕ್ತಿ 1 ಹೆಕ್ಟೇರ್ಗೆ ಇರ್ತಕ್ಕಂಥದ್ದು ಇವತ್ತು 2.5 ಆಗಿದೆ. ಆಯ್ತಾ, ಒಂದು ಎರಡನೇದು ಇನ್ನೊಂದು ಎರಡನೇ ಕ್ವಶನ್ ಕೇಳಿದ್ರಿಂದ ಎರಡನೇ ಕ್ವಶನ್ ಏನು ಎರಡನೇ ಪ್ರಶ್ನೆ ಸರ್, ರೈತ ಕುಟುಂಬಕ್ಕೆ ಯಂತ್ರೋಪಕರಣ ನೆರವು ಯಾವ್ಯಾವ ಕೊಡ್ತಿದೆ? ಎಲ್ಲ ಉಪಕರಣಗಳಿಗೆ ಕೊಡ್ತೀವಿ. ಸಾಮಾನ್ಯ ವರ್ಗದ ರೈತರಿಗೆ 50%, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 90% ಎಲ್ಲಾ ಉಪಕರಣಗಳು ಕೊಡ್ತೀವಿ. ಕೃಷಿ ಇಲಾಖೆ ಭೇಟಿ ಮಾಡ್ರಿ, ಆನ್ಲೈನ್ ಅರ್ಜಿ ಹಾಕ್ರಿ. ಕೃಷಿ ಇಲಾಖೆ ಬರುತ್ತೆ ಸರ್? ಹೌದು ಹೌದು ಹೌದು. ಕರೆ ಮಾಡಿ ಬರೀ ಯಾವ್ದೋ ರೋಟೋವೇಟರ್ ಅಂದೇ ಇರ್ತದೆ ಸರ್, ಅದು ಬೇರೆ ಬಿಡಿ ಇದು ಸ್ವಲ್ಪ ವ್ಯವಸ್ಥೆ ಮಾಡ್ರಿ ಸರ್. ಎಲ್ಲಾ ಮಾಡ್ತಾ ಇದ್ದಾರೆ, ಪವರ್ ಟಿಲ್ಲರು, ನೇಗಿಲು, ರೋಟೋವೇಟ್ರು, ಡಿಸ್ಕ್ ಪ್ಲೋ, ಬಾಂಡ್ಲಿ ಅಂತ ಬರ್ತಲ್ಲ ಬಾಂಡ್ಲಿ, ಕಲ್ಟಿವೇಟ್ರು, ಇನ್ನೊಂದು ಡಿಸ್ಕ್ ಯಾರೋ ಅಂತ ಬರ್ತದೆ, 4-5-8 ಬಾಂಡ್ಲಿ ಇರ್ತದೆ, ಅದು ಸಹಿತ ಕುಂಟೆ ಎಲ್ಲವನ್ನೂ ಕೊಡ್ತೇವೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ಕೃಷಿ ಯಾಂತ್ರೀಕರಣ ಇದು ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಹೆಸರೇಳಿ ಸರ್, ಎಲ್ಲಿಂದ? ನಮಸ್ಕಾರ ಸರ್, ನಾನು ಚಂದ್ರಪಟ್ಟಣ ಹಾಸನ ಜಿಲ್ಲೆ. ಕೇಳಿ ಪ್ರಶ್ನೆನ. ಚಂದ್ರಪಟ್ಟಣ ತರ ಕೆಳಗಿರ್ ಕೊಪ್ಪಿಂದ ಸರ್, ಲಿಂಗರಾಜ್ ಅಂತ. ಕೇಳಿ ಸರ್, ಈಗ ಕೃಷಿ ಯಂತ್ರಗಳನ್ನ ಕೃಷಿ ಇಲಾಖೆಯಿಂದ ಕೊಡ್ತಿರೋ ಬಹಳ ಸಂತೋಷ. ಆದ್ರೆ ಈ ರೈತರಿಗೆ ಅದನ್ನ ನಿರ್ವಹಣೆ ಮಾಡೋದ್ರಲ್ಲಿ ತುಂಬಾ ಖರ್ಚು ಬರ್ತಾ ಇದೆ ಅವ್ರಿಗೆ. ಏನಾಗುತ್ತೆ ಅಂದ್ರೆ ಒಂದ್ಸಲ ಕಳಪೆ ಮಟ್ಟದ ಸಿಕ್ಬಿಡ್ತದೆ, ಆಮೇಲೆ ಸ್ಕಿಲ್ಡ್ ಮೆಕ್ಯಾನಿಕ್ ಇರೋದಿಲ್ಲ, ಯಾರ ಹತ್ರ ತಕೊಂಡ್ ಹೋಗ್ತಾರೆ ಮಿಷಿನ್ಗಳನ್ನ, ಅವ್ರಿಗೆ ನೀವು ಸಬ್ಸಿಡಿ ಕೊಟ್ಟರದು ಅದ್ ಖರ್ಚು ಔಟ್ ಆಗ್ಬಿಡುತ್ತೆ. ಹಂಗಾಗಿ ನಿರ್ವಹಣೆ ಮಾಡೋದಕ್ಕೆ ಯಾವ್ದಾದ್ರು ಒಂದು ಒಳ್ಳೆ ಮಾರ್ಗ ಇದ್ರೆ ಇಲಾಖೆಯಿಂದ ಮಾಡ್ಕೊಂಡ್ರೆ ಈಗ ಅದೇ ಮಾಡ್ತೇವೆ. ಈ ಸರಿ ನಾವಾಗ ನೀವು ಒಳ್ಳೆ ಒಳ್ಳೆ ಒಂದು ಅಭಿಪ್ರಾಯ ಕೊಟ್ಟಿದ್ರಿ. ನೀವು ನಮ್ಮಲ್ಲಿ ಕೃಷಿ ಜಿಲ್ಲಾ ಮಟ್ಟದ ಕೃಷಿ ತರಬೇತಿ ಕೇಂದ್ರಗಳಿದಾವೆ, ಅಲ್ಲಿ ದುರಸ್ತಿ ಮತ್ತೆ ಕೃಷಿ ಯಂತ್ರ ನಿರ್ವಹಣೆ ಬಗ್ಗೆ ಒಂದು ತರಬೇತಿ ಹಮ್ಮಿಕೊಳ್ಳಿಕ್ಕೆ ನಾವು ಯೋಜನೆ ನಿರೂಪಿಸ್ತೇವೆ. ಆಯ್ತಾ, ಆಗ ರೈತರು ಅಲ್ಲಿ ಬಂದು ಹೇಗೆ ನಮ್ಮ ಮಟ್ಟದಲ್ಲಿ ಹೆಂಗ್ ನಿರ್ವಹಣೆ ಮಾಡಬೇಕು. ಶಂಕರಮೂರ್ತಿ ಅವರ, ಆ ಒಂದು ಯೋಜನೆ ಯಾವಾಗ ಜಾರಿಗೆ ಬರಬಹುದು? ಶೀಘ್ರದಲ್ಲೇ ಪ್ರಾರಂಭ ಮಾಡ್ತೀವಿ. ಅದಾಗಿರಿ ಅವ್ರು ಹೇಳ್ತಾ ಇದ್ದಾರೆ, ಅತಿ ಶೀಘ್ರದಲ್ಲೇ ಪ್ರಾರಂಭ ಮಾಡ್ತೀವಿ. ಆಯ್ತಲ್ವಾ, ರೈತರಿಗೆ ದುಬಾರಿ ಖರ್ಚು ಬರ್ತಿದೆ. ಹೌದು ಹೌದು ಹೌದು, ನಿರ್ವಹಣೆ ನಿರ್ವಹಣೆ ಸಣ್ಣ ಸಣ್ಣ ರೈತರ ಮಟ್ಟದಲ್ಲಿ ಅವರೇ ನಿರ್ವಹಣೆ ಮಾಡ್ಕೊಳ್ತಕ್ಕಂಥದ್ದು ನಿಮ್ಮ ಅನಿಸಿಕೆ ಅವ್ರಿಗೆ ಗೊತ್ತಾಗಿದೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ, ಕೃಷಿ ಯಾಂತ್ರೀಕರಣ ಇದು ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಹೆಸರು ಸರ್, ಎಲ್ಲಿಂದ? ಸರ್ ರವೀಂದ್ರನಾಥ್ ಕಂಚಿಕೆರೆ, ಹೊಸನಗರ ತಾಲೂಕು ಶಿವಮೊಗ್ಗ ಡಿಸ್ಟ್ರಿಕ್ಟ್. ಹೇಳಿ ಸರ್. ನಾನು ಇವಾಗ ದೋಟಿ ತಗೊಂಡಿದೀನಿ, ಅದ್ರ ಜೊತೆಗೆ ಮೋಟರ್ ತಗೊಂಡಿದ್ದೀನಿ. ಆ ಮೋಟರ್ಗೆ ತಗೊಂಡಿದ್ದೀನಿ, ತಗೊಂಡ ಮೋಟರ್ಗೆ ಸಬ್ಸಿಡಿ ಸಿಗುತ್ತಾ? ಅಲ್ಲ, ಅದು ಜೋಟಿಗೆ ಮಾತ್ರ ಸಬ್ಸಿಡಿ ಸಿಗುತ್ತೆ, ಮೋಟರ್ಗೆ ಸಬ್ಸಿಡಿ ಸಿಗುತ್ತೆ. ಎಲ್ಲಿಂದ? ಕೃಷಿ ಅಥವಾ ತೋಟಗಾರಿಕೆ ಇಲಾಖೆಯಲ್ಲಿ ತಗೊಂಡಿರ್ತೀರಿ ನೀವು? ತೋಟಗಾರಿಕೆ ಇಲಾಖೆಯಲ್ಲಿ ಕೊಟ್ಟಿದ್ದಾರೆ ಸರ್ ನನಗೆ. ಹೌದು ಹೌದು, ಕೊಟ್ಟಿದ್ದಾರೆ. ಇದಕ್ಕೆ ಅದಕ್ಕೆ ಮೋಟರ್ ಬೇಕಲ್ಲ, ಇದಕ್ಕೆ ಗ್ಯಾಸ್ ಹಾಕ್ಲಿಕ್ಕೆ. ಆ ಮೋಟ್ರು? ಹಾ, ಮೋಟ್ರು ಮೋಟ್ರು. ಆ ಮೋಟರ್ ಇಲ್ಲ ನಮಗೆ, ನಮ್ಮಲ್ಲಿ ಇಲ್ಲ, ಸಹಾಯ ಸಿಗುದಿಲ್ಲ ಮೋಟರ್ಗೆ ಗ್ಯಾಸ್ ಹಾಕ್ಲಿಕ್ಕೆ. ಏನ್ ಗ್ಯಾಸ್ ಹಾಕ್ತೀರಿ ಅದಕ್ಕೆ? ಅದು ತೋಟಕ್ಕೆ ಔಷಧ ಹೊಡಿಲಿಕ್ಕೆ. ತೋಟದ ಅಡಿಕೆ ಮರಕ್ಕೆ ಔಷಧ ಹೊಡೆಯೋದು? ತೋಟಕ್ಕೆ ಔಷಧ ಹಾಕ್ಲಿಕ್ಕೆ. ಹಾ, ಅದಕ್ಕೆ ಸಿಗ್ಬಹುದು. ಮೋಟರ್ ಪರ್ಚೇಸ್ ಮಾಡ್ಬಿಟ್ಟಿದೀನಿ. ಹಾ, ನಮಗೆ ಅದ್ರ ಬಿಲ್ ಗಿಲ್ ಎಲ್ಲ ಇದೆ, ಇಲ್ಲ ಅದು ನಮ್ಮ ಕೃಷಿ ಇಲಾಖೆ. ನೀವು ತಗೊಳೋದಕ್ಕಿಂತ, ನೀವು ಸಿಂಪರಣೆ ತಗೊಳೋದಕ್ಕಿಂತ ಮುಂಚೆ ಅರ್ಜಿಯನ್ನು ಸಲ್ಲಿಸಬೇಕು. ನೀವು ಸೆಲೆಕ್ಷನ್ ಆದ್ಮೇಲೆ ತಗೊಳ್ಲಿಕ್ಕೆ ಆಗುತ್ತೆ. ಈಗ ಪರ್ಚೇಸ್ ಮಾಡಿದ ನೀವು ಅಲ್ಲಿ ಖರೀದಿಸೋದಕ್ಕೆ ನಾವು ಅವಕಾಶ ಇರುವುದಿಲ್ಲ. ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಕೇಳುಗರೆ, ಇದಾಗಿತ್ತು ಇವತ್ತಿನ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಅನೇಕ ಕೇಳುಗರು ಮತ್ತೆ ಮತ್ತೆ ಇನ್ನೂ ಕರೆ ಮಾಡ್ತಾನೆ ಇದ್ದಾರೆ. ಸಮಯದ ಅಭಾವದಿಂದ ನಾವು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಕೇಳುಗರೆ, ಮುಂದಿನ ಶುಕ್ರವಾರ, ಮುಂದಿನ ಬುಧವಾರ ನಾವು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ PMFME ಅಂತ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಅಲ್ಲಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಕೃಷಿ ಯಾಂತ್ರೀಕರಣ ವಿಭಾಗದ ಉಪನಿರ್ದೇಶಕರಾದ ಶಂಕರಮೂರ್ತಿ CMC ಅವರಿಗೆ ಎಲ್ಲ ಕೇಳುಗರ ಪರವಾಗಿ ನಾವು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮವನ್ನು ಆಲಿಸಿದ, ಕರೆ ಮಾಡಿ ಕೇಳಿದ ಎಲ್ಲ ರೈತರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ತಮಗೂ ಕೂಡ ಧನ್ಯವಾದಗಳು ಸರ್. ನಮಸ್ಕಾರ. ಧನ್ಯವಾದ ಎಲ್ಲ ರೈತ ಬಾಂಧವರಿಗೆ, ಭಾಗವಹಿಸಿರ್ತಕ್ಕಂಥ ರೈತ ಬಾಂಧವರಿಗೆ ಹೃತ್ಪೂರ್ವಕವಾಗಿ ಇಲಾಖೆ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ವಂದನೆಗಳು. ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಹಲೋ ಕೃಷಿ ರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಹಲೋ ಆಕಾಶವಾಣಿ. ಕೃಷಿ ಯಾಂತ್ರೀಕರಣ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಳುಗರ ಸಂದೇಹಗಳಿಗೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉತ್ತರಿಸಿದವರು ರಾಜ್ಯ ಕೃಷಿ ಇಲಾಖೆಯ ಕೃಷಿ ಯಾಂತ್ರೀಕರಣ ವಿಭಾಗದ ಉಪ ಕೃಷಿ ನಿರ್ದೇಶಕರಾದ ಶ್ರೀ ಶಂಕರಮೂರ್ತಿ ಸಿಎನ್ ಅವರು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಎಚ್ ಗೌಡ. ಸಹಕಾರ ರಾಜಲಕ್ಷ್ಮಿ ಜಿ, ಸುಧಾರಣಿ ಟಿ. ತಾಂತ್ರಿಕ ನೆರವು ಎಲ್ ಶ್ರೀನಿವಾಸ್, ತುಕಾರಾಂ ಚೌಹಾಣ್, ಮುನಿರಾಜು ಹಾಗೂ ಮಹೇಶ್ ಕುಮಾರ್. ಹಲೋ ಆಕಾಶವಾಣಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ನೇರ ಫೋನಿನ ಕಾರ್ಯಕ್ರಮವು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು. ರೈತ ಬಾಂಧವರೇ, ಕೃಷಿರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಜನಪದ ಸಂಗೀತ. ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಹಾಗೂ ಸಂಘಟನೆಗಳಿಂದ ಭಜನೆ ಪದ. ಕೋಗಿಲೇ ಮುದು ಕೋಗಿಲೇ, ಹಾಡಿನಲೆಯುವ ಕೋಗಿಲೇ. ಕೋಗಿಲೇ ಮುದು ಕೋಗಿಲೇ, ಹಾಡಿನಲೆಯುವ ಕೋಗಿಲೇ. ಕೋಗಿಲೇ ಮುದು ಕೋಗಿಲೇ, ಹಾಡಿನಲೆಯುವ ಕೋಗಿಲೇ. ಕೋಗಿಲೇ ಮುದು ಕೋಗಿಲೇ, ಹಾಡಿನಲೆಯುವ ಕೋಗಿಲೇ. ಧರ್ಮಸ್ಥಳಕ್ಕೆ ಹೋಗೋಣ ಬಾ, ಮಂಜುನಾಥನ ನೋಡೋಣ ಬಾ. ಧರ್ಮಸ್ಥಳಕ್ಕೆ ಹೋಗೋಣ ಬಾ, ಮಂಜುನಾಥನ ನೋಡೋಣ ಬಾ. ಧರ್ಮಸ್ಥಳಕ್ಕೆ ಹೋಗೋಣ ಬಾ, ಮಂಜುನಾಥನ ನೋಡೋಣ ಬಾ. ಧರ್ಮಸ್ಥಳಕ್ಕೆ ಹೋಗೋಣ ಬಾ, ಮಂಜುನಾಥನ ನೋಡೋಣ ಬಾ. ಮಂಜುನಾಥನ ನೋಡೋಣ ಬಾ, ಪಾದ ಪೂಜೆಯ ಮಾಡೋಣ ಬಾ. ಮಂಜುನಾಥನ ನೋಡೋಣ ಬಾ, ಪಾದ ಪೂಜೆಯ ಮಾಡೋಣ. ಪಾದ ಪೂಜೆಯ ಮಾಡೋಣ ಬಾ, ಪಾಪವನ್ನು ಕಳೆಯೋಣ ಬಾ. ಪಾದ ಪೂಜೆಯ ಮಾಡೋಣ ಬಾ, ಪಾಪವನ್ನು ಕಳೆಯೋಣ ಬಾ. ಪಾದ ಪೂಜೆಯ ಮಾಡೋಣ ಬಾ, ಪಾಪವನ್ನು ಕಳೆಯೋಣ ಬಾ. ಪಾದ ಪೂಜೆಯ ಮಾಡೋಣ ಬಾ, ಪಾಪವನ್ನು. ಕೋಗಿಲೇ ಮುದು ಕೋಗಿಲೇ, ಹಾಡಿನಲ್ಲಿಯುವ ಕೋಗಿಲೇ. ಕೋಗಿಲೇ ಮುದು ಕೋಗಿಲೇ, ಹಾಡಿನಲ್ಲಿಯುವ ಕೋಗಿಲೇ. ಮೈಸೂರು ಕ್ಷೇತ್ರಕ್ಕೆ ಹೋಗೋಣ ಬಾ, ಚಾಮುಂಡಿ ದೇವಿಯ ನೋಡೋಣ ಬಾ. ಮೈಸೂರು ಕ್ಷೇತ್ರಕ್ಕೆ ಹೋಗೋಣ ಬಾ, ಚಾಮುಂಡಿ ದೇವಿಯ ನೋಡೋಣ ಬಾ. ಚಾಮುಂಡಿ ದೇವಿಯ ನೋಡೋಣ ಬಾ,

ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನ ಬಿಸಜೆ ಪವರೋಗಿಣ ನಿಧಿಯೇ ಸರ್ವವಿದ್ಯಾದಾನಂ ದಕ್ಷಿಣಾಮೂರ್ತಿಯೇ ನಮಃ. ಏಕ್ಯ ಬ್ರಹ್ಮಿಸೆ ವರಿಸಿ ಧರಿಸೆ ಜನಿಸಿ ಸಾಯುವೇ ಸಾಕೋ ಸದ್ಗುರುವಾ ಪಿಡಿದು ಬ್ರಹ್ಮನಾಗುವೇ. ಏಕೆ ಜಮಿಸಿ ವರಿಸಿ ಧರಿಸಿ ಜನಿಸಿ ಸಾಯುವೇ ಸಾಕೋ ಸದ್ಗುರುವಾ ಪಿಡಿಯೋ ಬ್ರಹ್ಮನಾಗುವೇ. ಒಡಲ್ಲ ಪಿಡಿದು ಬರಿದೇ ಭ್ರಮಿಸಿ ಕೆಡುವ ಮನ